ಚಿಕ್ಕಮಗಳೂರು. ಸಮಯ 6:50 ಹಾಗೂ 35 ಸೆಕೆಂಡುಗಳು. ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಗುರುರಾಜ್ ಸನಿಲ್ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಮತ್ತು ಭಕ್ತಿಗೀತೆಯನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಇದಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ. ದುಬಾರಿ ಔಷಧಿ ಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ. ಓರಲ್ ಹೆಲ್ತ್ ಅವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ. ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಇದರಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯ ಪ್ರಾಪರ್ಟೀಸ್ ನಾಗಿ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್. ಖತರ್ನಾಕ್ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೆ COVID-19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೆ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು 5-6 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾಯಗಾ, ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ವಿಶ್ವ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಅವರೊಂದಿಗಿನ ಸಂದರ್ಶನ. ಗುರುರಾಜ್ ಸನ್ನಿಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯನ್ನು ಅವುಗಳು ಕೂಡ ರೈತರನ್ನ ಜಮೀನಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಎಷ್ಟೋ ಸಾರಿ ಮನುಷ್ಯರಿಗೆ ಅವು ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥ ಒಂದು ಸಂದರ್ಭ ಕೂಡ ಬರ್ತದೆ. ಜೊತೆಗೆ ಅವುಗಳನ್ನು ಉಳಿಸಬೇಕಾ ಅಥವಾ ಅವುಗಳನ್ನು ಭಯ ಅಂತ. ಹಾವಿನ ಬಗ್ಗೆ ಇರುವಂಥ ಭಯ ಬಹಳ ತಲತಲಾಂತರಿಂದ ಮನುಷ್ಯನ ರಕ್ತಗತವಾಗಿ ಬಂದಂಥ ಭಯ ಅದು. ಅದು ಇವತ್ತು ನಿನ್ನೆದ್ದಲ್ಲ. ಈಗ ನೀವೇನಾದರೂ ಹಾವನ್ನು ಕಂಡು ಕೂಡಲೇ ಅವುಗೆ ಶರೀರದ ಮೂಲಕ ನಮಗೆ ವ್ಯಕ್ತ ಆಗ್ತದೆ. ಹಾವನ್ನು ಕಂಡಾಗ ನಾವು ಎಗರಿ ಬೀಳುವುದು ಸಹಜವಾದ ಭಯ, ಅದು ತಪ್ಪು ಭಯ ಅಲ್ಲ. ಸಹಜ ಕೂಡ ಅದು ಇದ್ದು ಇರೋದು ಬಹಳ ಒಳ್ಳೆಯದು. ನಮ್ಮ ಆಯುಷ್ಯಕ್ಕೊಂದು ಬೆಲೆ ಬರೋದೇ ಆ ಭಯ ಇರೋದ್ರಿಂದ. ಕೃಷಿಕರ ಬಗ್ಗೆ ನೀವು ನೋಡಿದ್ರಿ, ಕೃಷಿಕರಿಗೂ ಹಾವಿಗೂ ಏನು ಸಂಬಂಧ ಅಂತ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ, ಶುದ್ಧ ರೈತನ ಮಿತ್ರರು ಅಂದ್ರೆ ಅವನ ಯಾರು ಅಣ್ಣ ತಮ್ಮಂದ್ರು ಒಡನಾಡುಗಳೆಲ್ಲ ಹಾವುಗಳು. ಹಾವುಗಳನ್ನೆಲ್ಲ ಬೆಳೆಸ್ತಾ ಇರ್ತಾನೆ ವರ್ಷ ಇಡೀ. ಆ ಎಲ್ಲಾ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಇಲಿ ಹೆಗ್ಗಣಗಳು, ಪಕ್ಷಿಗಳು, ಬೇರೆ ಬೇರೆ ರೀತಿಯ ಕ್ರಿಮಿ ಕೀಟಗಳು ಈ ರೈತನ ಬೇರೆ ಬೇರೆ ವಿಧದ. ಹಾವುಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇವುಗಳ ಸಂಖ್ಯೆ ಜಾಸ್ತಿ ಆಯ್ತು. ರೈತನ ಬೆಳೆ ನಾಶ ಆಗ್ತದೆ. ಈಗ ರೈತನ ಬೆಳೆ ಸರಾಸರಿ ಅವನು ಬೆಳೆದಂತ ಒಂದು ಕಷ್ಟಪಟ್ಟು ಶ್ರಮಪಟ್ಟು ಬೆಳೆದಂತ ಒಂದು ಸುತ್ತಮುತ್ತ ಎಷ್ಟು ಪ್ರಭೇದದ ಹಾವುಗಳು ಜಾಸ್ತಿ ಸಂಖ್ಯೆಯಲ್ಲಿ ವಾಸ ಮಾಡ್ತಾವೋ ಅವನು ಅಷ್ಟು ತನ್ನ ಬೆಳೆ ರಕ್ಷಣೆಯಾಗಿ ಇಟ್ಟುಕೊಳ್ಳುವಂತ ಕೆಲಸವನ್ನ ಈ ಹಾವುಗಳು ಮಾಡ್ತವೆ. ಅದರಲ್ಲಿ ವಿಷದ ಹಾವುಗಳಿರ್ಬೋದು, ವಿಷ ರಹಿತ ಹಾವುಗಳು ಇರ್ಬೋದು. ಆಲೋಚನೆ ಮಾಡ್ತೀವಿ, ಪ್ರಕೃತಿಯಲ್ಲಿ ಅದಿಲ್ಲ. ಯಾವ ಜೀವಿಗೆ ವಿಷ ಕೊಡಬೇಕು ಅದಕ್ಕೊಂದು ಉದ್ದೇಶ ಪ್ರಕೃತಿಗೆ ಇದೆ. ಇದು ನಾವು ಇದು ವಿಷ ಇದು ವಿಷ ಅಲ್ಲ ಅಂತೇಳಿ ಸ್ವಭಾವ ಹೋಲಿಸ್ಲಿಕ್ಕೆ ಹೋದ್ರೆ ಅಪಾಯ ಆದಾಗ ಕಚ್ಚುವುದು ಅಥವಾ ಪ್ರತಿಕ್ರಿಯೆ ಮಾಡುವುದು ಎರಡು ಒಂದೇ. ವಿಷರಹಿತ ಹಾವುಗಳು ವಿಷಕಾರಿ ಹಾವುಗಳು ಎಲ್ಲ ಒಂದೇ ಮಾಡ್ತವೆ. ನಮಗೆ ಯಾವ ರೀತಿ ಒಂದು ಜಮೀನಿನಲ್ಲಿ ಅಥವಾ ಒಂದು ಕೃಷಿ ಜಮೀನಿನಲ್ಲಿ ಇಂತಹ ಹಾವುಗಳು ಇರುವಂತಹ ಒಂದು ಸ್ಥಳ ಅವುಗಳೊಂದು ಪ್ರದೇಶದಲ್ಲಿ ಗದ್ದೆ ಹೊಲ ಗದ್ದೆ ತೋಟಗಳಿರ್ಬೋದು, ಅಲ್ಲೆಲ್ಲ ನಾನು ಹೇಳಿದ ಹಾಗೆ ಇಲಿಗಳು, ಹೆಗ್ಗಣಗಳು, ಪಕ್ಷಿಗಳು, ನಾನಾ ವಿಧದ ಪಕ್ಷಿಗಳು ರೈತನ ಈ ಬೆಳೆಯನ್ನ ತಿನ್ಲಿಕ್ಕೆ ಬರ್ತವೆ, ಅವುಗಳು ಬೆಳೆಯನ್ನು ನಾಶ ಮಾಡ್ತಾವೆ ಅಂತ ಗೊತ್ತಿದೆ. ಅಂದರೆ ಅಲ್ಲಿ ಬೆಳೆ ತುಂಬಿ ನಿಂತಿದೆ ಅಂತ ಹೇಳಿದ್ರೆ ಒಂದು ಸುಮಾರು 5-6 ಪ್ರಭೇದದ ಹಾವುಗಳು ಬರ್ತವೆ. ಹೆಬ್ಬಾವು ಬರ್ತದೆ, ನಾಗರಾವು ಬರ್ತದೆ, ಕನ್ನಡಿ ಹಾವು ಬರ್ತದೆ, ಕಡಂಬಳ ಬರ್ಬೋದು, ಟ್ರಿಂಕೆಟ್ ಅನ್ನೋ ಹಾವು, ಈ ತರ ಕೆಲವು ವೆರೈಟಿ ಒಂದು ಪ್ರಭೇದದ ವಾಸ ಮಾಡ್ತವೆ ಹಾವುಗಳು. ಈ ಪಕ್ಷಿಗಳು ಇಲಿಗಳು ಬೆಳೆಯನ್ನು ನಾಶ ಮಾಡ್ಲಿಕ್ಕೆ ಬರುವಂತಹ ಸಂದರ್ಭ ಕಾದು ಕೂತ್ಕೊಂಡು ಅವುಗಳ ವರ್ಗವನ್ನ ಮಾಡಿಬಿಟ್ಟಿದೆ. ಹಗಲು ಸಂಚಾರಿ ಹಾವುಗಳು, ರಾತ್ರಿ ಸಂಚಾರಿ ಹಾವುಗಳು ಅಂತ ಬೇರೆ ಬೇರೆ ಮಾಡಿದೆ. ಈಗ ಕನ್ನಡಿ ಹಟ್ಟು ಹಾವು, ಇಂಡಿಯನ್ ಕಾಮನ್ ಕ್ರೇಟ್, ಈ ಹಾವುಗಳು ಕಡ್ಡಾಯ ರಾತ್ರಿ ಸಂಚಾರಿಗಳು, ಸಂಜೆ ವೇಳೆಗೆ ಹೊರಗೆ ಬಂದು ಹಾಗೆ ಅವುಗಳು ಒಂದು ರಾತ್ರಿ ಇಡೀ ಸಂಚಾರ ಮಾಡ್ತವೆ. ಈ ರಾತ್ರಿ ಜೀವಿಗಳು ಯಾವುವು, ಪ್ರಾಣಿಗಳು ರಾತ್ರಿಯಲ್ಲಿ ಯಾವುದೆಲ್ಲ ಸಂಚಾರ ಮಾಡ್ತವೆ, ಅದಕ್ಕೆ ಸಮಾನಾಗಿ ಈ ಜೀವಿಗಳು ಬೇಟೆ ಆಡ್ತವೆ ಹಗಲಲ್ಲಿ ಇರುವಂಥದ್ದು ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ವಿಷರಹಿತವಾಗಿರುವಂಥದ್ದು ಸಾಮಾನ್ಯ ಈಗ ನೋಡ್ಲಿಕ್ಕೆ ಹೋದ್ರೆ 100 ಪ್ರಭೇದದ ಹಾವುಗಳಿದ್ರೆ ಅದರಲ್ಲಿ ಸುಮಾರು 30 ಪ್ರಭೇದದ ಹಾವುಗಳು ವಿಷಕಾರಿ ಹಾವುಗಳು ಅಂತ ನಾವು ಮಾಡ್ತೀವಿ. 70 ಪ್ರಭೇದದ ಹಾವುಗಳು ಅದಿರುವಂಥದ್ದು. ವಿಷಕಾರಿ ಹಾವುಗಳು ಬಹಳ ಕಡಿಮೆ ಕಾಣಲಿಕ್ಕೆ ಸಿಗೋದು. ಈಗ ನಾಗರ ಒಂದನ್ನು ಬಿಟ್ಟರೆ ನಾಗರ ಹಾಡ ವಿಷ ಕಾರಿ ಹಾವುಗಳನ್ನು ಹೊರತುಪಡಿಸಿ ನಾವು 70% ಭಾಗ ವಿಷರಹಿತ ಹಾವುಗಳನ್ನು ನಾವು ಸಾಯಿಸೋದು. ವಿಷದ ಹಾವಿನ ಹೆಸರು ಕೊಟ್ಟು ಹಾವುಗಳು ವಿಷರಹಿತ ಹಾವುಗಳು. ಶರೀರ ಬಣ್ಣ ವಿವಿಧ ಪಟ್ಟೆ ಮತ್ತು ಬಣ್ಣ ಬಣ್ಣದ ಆಕೃತಿ ಇರೋದ್ರಿಂದ ವಿನ್ಯಾಸ ಬಣ್ಣ ನೋಡಿ ಕೊಡುವಂತಹ ಹೆಸರು ವಿಷಕಾರಿ ಹಾವಿನ ಹೆಸರು ಕಂದುಡಿ, ಕನ್ನಡಿ ಹಾವು ಕಡಂಬಳ ಅಂತ ಕೊಟ್ಬಿಡೋದು, ಕಟ್ಟ ಬುಳಕರಿ ಬುಳಕರಿ ಏನೋ ಹೆಸರು ಕೊಟ್ಟು ತಪ್ಪು ಹೆಸರು ಕೊಟ್ಟು ಅಲ್ಲಿ ಸಾಯಿಸ್ಬಿಡೋದು. ಹಾಗಾಗಿ 70% ಭಾಗ ವಿಷರಹಿತ ವಿಷಕಾರಿ ಹಾವು ಅಂತ ಹೇಗೆ ಗುರುತಿಸುವಂತಹದ್ದು ಅಂತ. ಹಾ, ಇದು ಒಂದು ಬಹಳ ತುಂಬಾ ಜನರಲ್ಲಿ ಇರುವಂತಹ ಪ್ರಶ್ನೆ. ಇದಕ್ಕೊಂದು ಕ್ರಮ ಇದೆ. ಈಗ ನೀವು ಹಾವುಗಳ ಬಗ್ಗೆ ಫೋಟೋಗಳನ್ನ ನೋಡಬೇಕಾಗ್ತದೆ. ಹಾವುಗಳ ಬಗ್ಗೆ ಅಧ್ಯಯನ ಹಾವಿಗೆ ಹೆಡೆ ಇದೆ ಅದು ಗೊತ್ತಿದೆ. ಸ್ವಲ್ಪ ಭಯ ಆದ್ರೆ ಹೆಡೆಯನ್ನು ಓಪನ್ ಮಾಡುತ್ತೆ, ಯು ಆಕೃತಿ ಇದೆ ಹಿಂದ್ಗಡೆ, ಎದುರುಗಡೆ 48 ಕಟ್ಟ, ತುಂಬಾ ಸಪೂರ ಇರುವಂತ ಸಪೂರ ಜೋಡಿ ಕಟ್ಟಗಳು ಬಳೆ ತರ, ಕಪ್ಪು ಶರೀರ, ಹೊಳೆವ ಕಪ್ಪು ಬಣ್ಣ. ಇನ್ನು ಕನ್ನಡಿ ಹಾವು ತಲೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತದೆ, ತ್ರಿಕೋನ ಆಕೃತಿಯಲ್ಲಿ ಇರ್ತದೆ, ಮತ್ತೆ ಅಲ್ಲಿಂದ ಸ್ವಲ್ಪ ಸಪೂರ ಕುತ್ತಿಗೆಯಿಂದ ಬಾಲದವರೆಗೆ. ಇದು ಕನ್ನಡಿಯ ಹಾವು ಅಥವಾ ಕಂದೋಡಿ ಅಥವಾ ರಸ್ಸೆಲ್ ವೈಪರ್ ಅಂತ ನಾವು ಕರಿತೀವಿ. ಇನ್ನೊಂದು ಸಾಸ್ಕೇಲ್ಡ್ ವೈಪರ್ ಅಂತ ಬರ್ತದೆ, ಗರಗಸ ಹುರುಪೆಯ ಮಂಡಲದ ಹಾವು ಅಂತೇಳಿ. ಅದು ಚಿಕ್ಕ ಹಾವು, ಅದಕ್ಕೆ ಸ್ವಲ್ಪ ನೀವು ಕೆಣಕಿದ ಕುಡಿಯೋದ ಮೂಲಕ ಹುಟ್ಟಿಸ್ತದೆ. ಅದು 3-4 ಜಾತಿಯ ಹಾವುಗಳು ವಿಷಕಾರಿ ಹಾವುಗಳು. ಅಂದರೆ ಭಾರತದ ಗುಡ್ಡದಲ್ಲಿ ಇರುವಂಥದ್ದು ಪಿಟ್ ವೈಪರ್ಸ್ ಅಂತ ಬರ್ತದೆ, ಒಂದು 2-3 ಗುಳಿಮಂಡಲ ಹಾವುಗಳು ಅಂತೇಳಿ. ಹಂಪ್ ನೋಸ್ಡ್ ಪಿಟ್, ತಪ್ಪಲು ಪ್ರದೇಶ, ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲೆಲ್ಲ ಕಾಣಲಿ ಸಿಗುವಂಥದ್ದು. ಮೈಲ್ಡ್ ವೆನಮಸ್ ಇದು, ಅಂದರೆ ಕಚ್ಚಿದ್ರೆ ತಕ್ಷಣ ಸಾಯುವಂಥ ವಿಷ ಇಲ್ಲ. ಕೆಲವರೀಗ ಇದು ಹಂಪ್ ನೋಸ್ಡ್ ಪಿಟ್ ವೈಪರ್, ನೆಲಚಟ್ಟೆ ಅಂತ, ಕಡಂಬಳ, ನಾಗರ ಹಾವು, ಸಾಸ್ಕೇಲ್ಡ್ ವೈಪರ್, ಈ 4 ಹಾವುಗಳಿಗೆ ಚಿಕಿತ್ಸೆ ಅಗತ್ಯ. ಭಾರತದಾದ್ಯಂತ ತಪ್ಪು ಕಲ್ಪನೆ ಇದೆ. ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಏನು ಕರಿತೀವಿ ಹೆಬ್ಬಾವು, ಭಾರತದ ಕಲ್ಲು ಹೆಬ್ಬಾವು ಅಂತ ಕನ್ನಡದಲ್ಲಿ. ತುಳುವಲ್ಲಿ ಕೋರಿಲೆ, ಪೆರ್ಮರಿ ತುಂಬ ಹೆಸರಿದೆ. ಭೇದ ಅದರಲ್ಲಿ ಕರ್ನಾಟಕದಲ್ಲಿ ಇರೋದು ಒಂದೇ ಪ್ರಭೇದ, ಇಂಡಿಯನ್ ರಾಕ್ ಪೈಥಾನ್ ಅಂತ. ಈಗ ನೀವೆಲ್ಲ ನಾವು ಮಂಗಳೂರು ಅಥವಾ ಉಡುಪಿ ಎಲ್ಲ ಕಡೆ ನೋಡ್ತಾ ಇರುವಂತದ್ದು ಒಂದೇ ಪ್ರಭೇದ. ಅತಿ ದೊಡ್ಡ ಹಾವುಗಳು ಬರುವಂತದ್ದು ಹೆಣ್ಣು, ಅದರಲ್ಲಿ ತುಂಬಾ ದೊಡ್ಡದಾಗಿರ್ತದೆ, ಅದು ಹೆಣ್ಣು ನುಂಗ್ತಾವೆ ಅನ್ನೋ ಒಂದು ತಪ್ಪು ಕಲ್ಪನೆ, ಮನುಷ್ಯನನ್ನ ಮತ್ತು ಮಕ್ಕಳನ್ನ ನುಂಗ್ತಾವೆ ಅಂತೇಳಿ ಒಂದು ತಪ್ಪು ಕಲ್ಪನೆ, ತೀರಾ ತಪ್ಪು ಕಲ್ಪನೆ ಇದೆ. ಆ ಸಂದರ್ಭ ಸ್ವಲ್ಪ ಸಂಜೆಯ ವೇಳೆ ಮಧ್ಯಾಹ್ನದ ವೇಳೆಗೆ ಹೊರಗೆ ಬರ್ತವೆ, ಮತ್ತೆ ಬೇರೆ ಸಮಯದಲ್ಲಿ ರಾತ್ರಿ ಇಡೀ ಮಲ ಎಲ್ಲೋ ಒಂದ್ ಕಡೆ ಮಳೆಗಿರ್ತಾವೆ. ಈ ಹುಡುಗರು ತುಂಟ ಹುಡುಗರು ಇರ್ತಾರೆ, ಹೆಬ್ಬವನ್ನು ನೋಡಿ ಕಲುಸಾಡ್ತಾರೆ. ಹಾ, ಸಮೀಪ ಹೋಗ್ಲಿ ಹೆಬ್ಬಾವಿದ್ರೆ ಸುಮಾರು ಅಲ್ಲಿಯವರೆಗೆ ಮೂತಿಯಿಂದ ಅಲ್ಲಿ ಕಚ್ಚಬಹುದು, ಹೀಗೆ 1 ಮೀಟರ್ ಉದ್ದ, 1 ಮೀಟರ್ ದೂರಕ್ಕೆ ಕಚ್ಚಬಹುದು. ಈ ಮಕ್ಕಳಿಗೆ ಅದು ಮಾಹಿತಿ ಇಲ್ಲ, ಓ ಅಲ್ಲಿ ನಿಂತು ಇದು ಮಾಡ್ತಾರೆ, ಇದು ನೋವು ಸಹಿಸಿಕೊಳ್ಳದೆ ಅವನಿಗೆ ಕಚ್ಚು ಬಿಡ್ತದೆ, ಈ ಕಚ್ಚುವಂತ ಓಡಿ ಹೋಗುತ್ತೆ. ಇಲ್ಲಿ ವಾಸ್ತವದಲ್ಲಿ ಭಾರತದಲ್ಲಿ ಈವರೆಗೆ ಇಂಡಿಯನ್ ರಾಕ್ ಪೈಥಾನ್ ಅನ್ನೋ ಹೆಬ್ಬಾವು ಮನುಷ್ಯನನ್ನ ಅಥವಾ ಮಕ್ಕಳನ್ನ ನುಂಗಿದ ಅಥವಾ ಆಹಾರಕ್ಕಾಗಿ ಹಿಡಿದ ಪುರಾವೆ ಎಲ್ಲ ಸಸ್ತನಿ ಮತ್ತು ಪಕ್ಷಿಗಳನ್ನು ತಿಂತದೆ, ಮನುಷ್ಯ ಆಹಾರದ ಪಟ್ಟಿಯಲ್ಲಿ ಇಲ್ಲ. ಮನೆಯಲ್ಲಿ ಸಾಕದ ಪ್ರಕೃತಿ ಹಸಿರಾಗಿರುವ ತನಕ ಅಲ್ಲಿ ಅದಕ್ಕೆ ಬೇಕಾದಂತಹ ಆಹಾರದ ಜೀವಿಗಳು, ಮೊಲ, ಹೆಗ್ಗಣ, ಇಲಿ, ಪಕ್ಷಿಗಳು, ಈ ಜೀವಿಗಳೆಲ್ಲ ಸಮೃದ್ಧವಾಗಿ ಇರುವ ತನಕ ಹೆಬ್ಬಾವುಗಳು ನಿಮ್ಮ ಮನೆಯ ಸಮೀಪ ಅಥವಾ ಮನೆಯ ಜೀವಿಯನ್ನ ಬೇಟಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಇನ್ನೊಂದು ಕ್ರಿಯೆ ಏನ್ ನಡೆಯುತ್ತಂದ್ರೆ, ಅಕಸ್ಮಾತ್ ಅಲ್ಲಿ ಆ ಪರಿಸರವನ್ನ ನಾವು ಕಾರಣ ಇದೆ, ನಿಮ್ಮ ಮನೆಯಲ್ಲಿ 5-6 ಬೆಕ್ಕುಗಳು ಸಂಖ್ಯೆ 5-6-8 ಇದ್ರೆ ಮಾತ್ರ ಹೆಬ್ಬಾವು ಬಂದು ಬೆಕ್ಕನ್ನ ಖಾಲಿ ಮಾಡಿ, ಕೋಳಿಗಳು 3-4 ಇದ್ರೆ ಬರೋದಿಲ್ಲ, 10-15 ಇದ್ರೆ ಬರ್ತವೆ. ಇಲ್ಲಿ ಏನಾಗ್ತಂದ್ರೆ ನಾವು ತುಂಬಾ ಮುದ್ದು ಮಾಡಿ ಈ ಪ್ರದೇಶದ ಇತರ ಜೀವರಾಶಿಗಳ ವಂಶಕ್ಕೆ ವಂಶನಾಶಕ್ಕೆ ಕಾರಣ ಆಗ್ತವೆ. ನಮ್ಗೆ ಗೊತ್ತಿಲ್ಲದೆ ಅವುಗಳು ಹೋಗ್ತವೆ, ಕೀಟಗಳ ನಾಶ ಮಾಡ್ತವೆ, ಅವುಗಳ ವಾಸಸ್ಥಾನವನ್ನು ನಾಶ ಮಾಡ್ತವೆ. ಪ್ರಕೃತಿಗೆ ಒಂದು ಸೂಕ್ಷ್ಮ ಗೊತ್ತಿಲ್ಲ, ನಾವು ಈ ಪರಿಸರಕ್ಕೆ ಒಂದೇ ಬೆಕ್ಕು ಸಾಕಬೇಕು, ಒಂದೇ ನಾಯಿ ಸಾಕಬೇಕಂತ ನಮ್ಗೆ ಗೊತ್ತಿಲ್ಲ. ನಮಗೆ ಪ್ರೀತಿ ಅತಿ ಆದಾಗ ಹತ್ತಬೇಕು, ಒಂದು ಆಟ ಆಡಲಿಕ್ಕೆ ಬೇರೆ ಜೀವಿಗಳ ನಾಶ ಮಾಡ್ತವೆ. ಈ ಪ್ರಕೃತಿ ಏನು ಮಾಡುತ್ತೆ, ಆ ಜೀವಿಗಳ ನಾಶವನ್ನು ನೋಡಿ ಈ ಬೆಕ್ಕುಗಳ ವಂಶವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೆಬ್ಬಾವುಗಳನ್ನು ಬಿಡ್ತದೆ. ಹೆಬ್ಬಾವುಗಳಿಗೆ ಪ್ರಚೋದನೆ ಕೊಟ್ಟಣೆಯಾಗಿರ್ತದೆ. ನಿಮ್ಗೆ ಗೊತ್ತೇ ಇಲ್ಲ, ಹೆಚ್ಚಿನ ಮನೆಯಲ್ಲಿ ಹೇಳ್ತಾರೆ ಹೊರಗೆ ಹೋದ ಬೆಕ್ಕು ಬಂದಿಲ್ಲ ಅಂತೇಳಿ, ಹೆಬ್ಬಾವಿನ ಬಾಯಿಗೆ ಬೀಳ್ತಾ ಇರ್ತದೆ, ಆದರೆ ಮಾತ್ರ ಉಳಿಸೋವೆ ಮತ್ತೆ ಹೋಗಿಬಿಡ್ತವೆ. ಇದು ಪ್ರಕೃತಿಯ ನಿಯಮ. ಯಾಕಂದ್ರೆ ನಾವು ಏನು ಪ್ರಾಣಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ತೀವಿ ನೋಡಿ, ಒಂದು ಮುಖ್ಯ ಪ್ರಶ್ನೆ. ಹೆಚ್ಚಿನ ಕಡೆ ಜಮೀನು ಬಿಟ್ಟು ಮನೆಯೊಳಗೆ ಬರುವ ಕಾರಣನೇ ಆಹಾರದ ಜೀವಿಗಳು. ನಿಮ್ಮ ಮನೆಯೊಳಗೆ ಒಂದು ಹಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು, ಕೋಳಿ ಇರ್ಬೋದು, ಕೋಳಿ ಮೊಟ್ಟೆ ಇರ್ಬೋದು, ಅಥವಾ ಇನ್ನೊಂದು ಹಾವೇ ಇರ್ಬೋದು, ನಿಮ್ಮ ಮಾಡಲಿ ಕೆರೆ ಹಾವು ಇರ್ಬೋದು. ಅದನ್ನು ನೋಡಿದರೆ ನಾಗರ ಹಾವು ಬೇಟೆ ಆಡಲಿಕ್ಕೆ ನೇರ ನಿಮ್ಮ ಮಾಡಿಗೆ ಬರ್ತದೆ. ಬಂದು ವಾಸನೆ ಹಿಡಿದು ಬೇಟೆ ಆಡಬೇಕಾದ್ರೆ ಒಂದು ವಾರ ತಗಲ್ಬೋದು ನಾಗರ ಹಾವಿಗೆ, ಒಂದು ತಿಂಗಳು ಬೇಕಾದರೂ ತಗಲ್ಬೋದು. ಈಗಿರೋದು ನಿಮ್ಮ ಮನೆಯಲ್ಲಿರುವಂಥ ಆಹಾರ. ಅದಕ್ಕೆ ಒಂದು ಸಲ ಹೊಟ್ಟೆ ತುಂಬ ತಿಂದುಕೊಂಡ್ರೆ ಮೂರು ತಿಂಗಳು ಆಹಾರ ಬೇಡ, ಏನಾಗಲಿಕ್ಕೆ ದೊಡ್ಡ ಇಲಿ, ಮತ್ತೆ ಅದು ಫ್ಯಾಟ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ತಿಂಗಳು ಅದರಲ್ಲೇ ನಡೆಯುತ್ತೆ. ಆದರೆ ನಾವು ದೋಷ ಇದೆ ಅಂತ ತಿಳ್ಕೊಳ್ತೀವಿ. ದೋಷ ಇರೋದೇನು, ಒಂದು ರೀತಿಯಲ್ಲಿ ದೋಷ ಹೌದು. ಯಾವುದು? ಇಲಿಗಳ ದೋಷ ಮನೆ ಹೋಗ್ತವೆ. ನಾನು ಅದರ ಬಗ್ಗೆನೇ, ಈ ದೋಷದ ಬಗ್ಗೆನೇ, ನಾಗರಾಧನೆ ಮತ್ತು ದೋಷದ ಬಗ್ಗೆನೇ ಒಂದು ಇತ್ತೀಚೆಗೆ ಒಂದು ಕಾದಂಬರಿ ಬರೆದೆ, ಎರಡು ಪತ್ರಿಕೆಯಲ್ಲಿ ಬಂತು. ಆಹಾರ ಇದೆ ನಿಮ್ಮ ಮನೆಯೊಳಗೆ. ಸಣ್ಣ ಸಣ್ಣ ನಾನು ಆಗಲೇ ಹೇಳಿದಾಗೆ ತೋಳ ಹಾವು ಅಂತ ಬರುತ್ತದೆ. ಕಪ್ಪುಶಲ್ಲಿ ಹಲ್ಲಿಗಳು ಜಾಸ್ತಿ ಆದರೆ ಆ ಹಾವುಗಳು ಬರ್ತವೆ. ಅವುಗಳು ಹಲ್ಲಿಗಳ ಸಂಖ್ಯೆಯನ್ನು ತಿಂದು ಹತ್ತು ಹಲ್ಲಿ ಇದ್ದರೆ ಬಿಡ್ತವೆ. ಒಂದು ರೀತಿಯ ಬ್ಯಾಲೆನ್ಸ್. ನಮ್ಮ ಮನೆಯ ಗೋಡೆಯಿಂದ, ನಿಮ್ಮ ಮನೆಯ ಗೋಡೆಯಿಂದ ಪಶ್ಚಿಮ ಘಟ್ಟದ ಯಾವ ಸಂದರ್ಭದಲ್ಲಿ ಕಚ್ಚುತ್ತದೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಆಕಸ್ಮಿಕವಾಗಿ ಕಚ್ಚಿದರೆ ಏನು ಮಾಡಬೇಕು? ಆ ಜೀವ ಜಂತುಗಳು, ಈಗ ಪ್ರಕೃತಿ ಏನೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದೆ ಸರ್, ಅದು ಮನುಷ್ಯನ ಬದುಕಿಗೆ ಈ ಜಗತ್ತಿಗೆ ಪೂರಕವಾಗಿಯೇ ಇವೆ ಎಲ್ಲಗಳು. ಒಂದು ಇರುವೆ ನಿಮ್ಮ ಮನೆಯೊಳಗೆ ಇದ್ರೆ ಅದು ಭಯ ಜಾಸ್ತಿಯಾಗಿ ಅವುಗಳಿಂದ ಮತ್ತು ಪ್ರಕೃತಿಯಿಂದ ನಾವು ಬೇರೆ ಆಗಿರೋದ್ರಿಂದ ನಮ್ಗೆ ಈ ಥಾಟ್ಸ್ ಎಲ್ಲ ಬರ್ತದೆ, ಅವುಗಳಿಂದ ದೂರ ಉಳಿಬೇಕು ಒಂದು ಆಲೋಚನೆ ಮಾಡಿದರೆ. ಈ ಹಾಗಂತ ಈ ಹಾವುಗಳು ಕಚ್ಚದಾಗಿ ನಾವು ರಕ್ಷಣೆ ಪಡೆಯುವುದು ಹೇಗೆ ಅಂತ, ಹೌದು, ಈಗ ಮನೆಯೊಳಗೆ ಬರದ ಹಾಗೆ ಹೇಗೆ ಅಂದರೆ, ನಿಮ್ಮ ಮನೆಯ ಹೊರಗಿನ ಗೋಡೆಯಿಂದ ಒಂದು ಐದು ಆರು ಕಾರಿಡಾರ್ ಥರ, ಹೌದು, ಒಂದು ಪ್ಯಾಸೇಜ್ ನಡ್ಕೊಂಡು ಹೋಗ್ಲಿಕ್ಕೆ ಕ್ಲೀನಾಗಿ ಇಟ್ಕೊಳ್ಳೋದು. ಅದು ಹಾವಿನ ಒಂದು ನೇರ ಒಡನಾಟಕ್ಕೆ ಅಡ್ಡಿ ಬರ್ತದೆ. ನಿಮ್ಮ ಮನೆಗೆ ನೇರ ಬರಬೇಕಾದ್ರೆ ಮರೆ ಇಲ್ಲ ಅಲ್ಲಿ, ಓಪನ್ ಹಾಗೆ. ಮತ್ತೆ ಮನೆಯ ಒಳಗೆ ಸಾಧ್ಯ ಆದಷ್ಟು ನಿಮ್ಮ ಎಲ್ಲ ರಾಶಿ ಸೂದು ಅದು ಇದೆಯಲ್ಲ ಅಲ್ಲಿ, ಅಂತ ಪಾಳು ಜಾಗವನ್ನೇ ಇಲಿಗಳು ಇಷ್ಟಪಡ್ತವೆ. ಅಥವಾ ಮನೆಯ ಮಾಡಿನ ಪಕ್ಕಾಸಿನ ಎಡೆಯಲ್ಲಿ ಗೂಡು ಕಟ್ತವೆ. ಆ ಜಾಗ ಎಲ್ಲೆಲ್ಲಿ ಇಲಿಗಳು ವಾಸ ಮಾಡ್ತವೆ ಅದೇ ಜಾಗಕ್ಕೆ ಹಾವು ಬಂದು ಅಲ್ಲಿ ಹಾವಿದ್ರೆ ಖುಷಿ ಪಡಿ. ಯಾಕಂದ್ರೆ ನಿಮ್ಮ ಆ ಪರಿಸರ ಎಷ್ಟು ಸಂಖ್ಯೆಯಲ್ಲಿ ಹಾವು ಸಿಕ್ತು ಅಂದ್ರೆ ಎಷ್ಟು ಪ್ರಭೇದದ ಹಾವು ಅಂತೇಳಿ. ಹಾಗಾದ್ರೆ ಅಲ್ಲಿ ಒಂದು ಅಧ್ಯಯನ ಮಾಡಿದ್ರೆ ಅಲ್ಲಿಯ ಪರಿಸರ ಸಮತೋಲನ ಇಲ್ಲ, ಯಾವುದಾದ್ರೂ ಕಾಯಿಲೆಗಳು ಬರುದಿದ್ರೆ ಆ ಪರಿಸರಕ್ಕೂ. ಮುಖ್ಯವಾಗಿ ನಮ್ಮ ಒಡನಾಡಿಗಳು ತಲತಲಾಂತರದಿಂದ ನಮ್ಮ ಮನೆಯ ಹೊರಗೂ ಬದುಕ್ತವೆ. ನಾನು ಆ ಜೀವಿಗಳ ಜೊತೆ ಇದ್ದು ನೋಡಿದ್ದು 30-35 ವರ್ಷದಲ್ಲಿ ಅಷ್ಟೂ ಆದರೆ ಸಮರ್ಪಣೆ ಮಾಡಿಕೊಂಡಿವೆ. ನೀವು ಎಷ್ಟು ಬಡಿದ್ರೂ ಹೊಡೆದ್ರು ಮತ್ತೆ ನಿಮ್ಮಲ್ಲಿ ಬಂದು ಆಹಾರ ತಿನ್ನೋದು ಬದುಕೋದು, ನಮ್ಮನ್ನು ರಕ್ಷಣೆ ಮಾಡೋದು ನಾವು ನೀವು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಹಾಂ, ಸರಿ. ಈಗ ಆ ಇವುಗಳ ಒಂದು ವಂಶಾಭಿವೃದ್ಧಿಯ ಬಗ್ಗೆ ಒಂದೇ ಸಲ ಇದು ಮಾಡ್ತವೆ. ಕೆಲವು ಹಾವುಗಳು ಮಾತ್ರ ವರ್ಷದಲ್ಲಿ ಒಂದು ಎರಡು ಸಲ ಮಾಡ್ಬೋದು. ತೋಳ ಹಾವು, ಕೆರೆ ಹಾವುಗಳು ವರ್ಷದಲ್ಲಿ ಒಂದು ಎರಡು ಸಲ ಅಭಿವೃದ್ಧಿಯ ತಿಂಗಳು ನವೆಂಬರ್ ಅಂತ್ಯದಿಂದ ಜೂನ್ ಅಂತ್ಯದವರೆಗೆ ಇರ್ತದೆ. ಈಗ ಡಿಸೆಂಬರ್ ಹಿಡಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೆ ಮಿಲನ ಕಾಲ. ಫೆಬ್ರವರಿ ಆದರೂ ಡಿಸೆಂಬರಿಂದ ಜೂನ್ ಅಂತ್ಯದವರೆಗೆ ಅವುಗಳ ಮಿಲನ, ಮೊಟ್ಟೆ ಮರಿ, ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕ್ರಿಯೆ ನಡೀತದೆ. ಒಂದು ಬಾರಿಗೆ ಎಷ್ಟು ಮೊಟ್ಟೆ ಇಡ್ತದೆ? ಹಾಂ, ಒಂದು ನಾವುಗಳು ಹುಟ್ಟಿ 3-4 ವರ್ಷದಲ್ಲಿ ಇದಕ್ಕೆ ಬೆದೆಗೆ ತಯಾರಾಗ್ತವೆ, ಸಂತಾನೋತ್ಪತ್ತಿಗೆ ತಯಾರಾಗ್ತವೆ. ಈ ಸಂತಾನೋತ್ಪತ್ತಿಗೆ ತಯಾರಾಗುವ ಸಂದರ್ಭದಲ್ಲಿ ಅವುಗಳು ಆರಂಭದ ಇದರಲ್ಲಿ 8 ಮೊಟ್ಟೆ ಇಡ್ಬೋದು. ನಿಯಮ ಏನಿದೆ ಅಂದರೆ, ನಿಮ್ಮ ವಠಾರದಲ್ಲಿ ಒಂದು ಹೆಣ್ಣು ಹಾವಿದೆ, ಈ ವರ್ಷ ಅದು ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಇದ್ದರೆ ಪ್ರಚೋದನೆ ಬಂದು ಮಿಲನ ಆಗಿ 50 ಮೊಟ್ಟೆಗಳನ್ನು ಇಟ್ಟಿತ್ತು ಅಂತ ತಿಳ್ಕೊಳ್ಳಿ. ಈ ವರ್ಷ 50 ಮೊಟ್ಟೆ ಇಟ್ಟು 50 ಮರಿಗಳು 2 ತಿಂಗಳಲ್ಲಿ ಹೊರಗೆ ಬಂದು ಈ 50 ಮರಿಗಳಲ್ಲಿ 6 ಮರಿಗಳು ಎಲ್ಲಿ ಹೋಗ್ತವಂದರೆ ಅದಕ್ಕೆ ಸಂಬಂಧಪಟ್ಟ ಜೀವಿಗಳಿಗೆ ಆಹಾರ ಆಗಿಯೇ ಪ್ರಕೃತಿ ಅದನ್ನು ಹೆಚ್ಚು ಸಂಖ್ಯೆಯಲ್ಲಿ ಕೊಡ್ತದೆ. ಮುಂಗುಸಿಗೆ ಆಹಾರ, ಕುಪ್ಪಳು ಅನ್ನೋ ಒಂದು ಪಕ್ಷಿ ಇದೆ ಕೌಕಲ್, ಅದಕ್ಕೆ ಆಹಾರ, ನವಿಲಿಗೆ ಆಹಾರ. ಇಲ್ಲಿ ನಾಗರಹಾವಿನ ಸಂಖ್ಯೆ ಮರಿಗಳು ಕಾಣಲಿ ಸಿಕ್ಕಿದ್ವು, ಕನ್ನಡಿ ಹಾವಿನ ಸಂಖ್ಯೆ ಅಲ್ಲಲ್ಲಲ್ಲಿ ಜಾಸ್ತಿ ಆಯಿತು ಅಂತೇಳಿ ನೀವು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಬಂದಿದೆ ಅದು ಇನ್ನೊಂದಕ್ಕೆ ಆಹಾರ ಆಗಿಯೇ ಬಂದಿರ್ತದೆ. ಇರಬೇಕಾದಂಥ 3-4 ಹಾವುಗಳು ಏನು ಉಳಿತವೆ ಅವುಗಳನ್ನು ಯಾರು ಯಾವ ರೀತಿಯಲ್ಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಗ್ರವಾಗಿರ್ತವೆ, ಅಷ್ಟು ರಹಸ್ಯವಾಗಿ ಬದುಕ್ತವೆ, ಅಷ್ಟು ಪ್ರಕೃತಿ ಪೂರಕದಲ್ಲಿ ಈ ಹಾವುಗಳನ್ನು ತುಳಿಯುವಂತಹದ್ದಾಗ್ಬೋದು ಅಥವಾ ಕತ್ತರಿಸಲ್ಪಡುವಂತಹದ್ದಾಗ್ಬೋದು, ಇಂತಹ ಸಂದರ್ಭದಲ್ಲೆಲ್ಲ ಏನು ಮಾಡಬೇಕು ಅಂತ? ಒಂದು, ನಮ್ಮ ಸುತ್ತಮುತ್ತ ಹಾವಿದೆ ಅಂತೇಳಿ ನಾವು ರೈತರು ಕೃಷಿಕರು ಏನು ಹೋಗ್ತಾರೆ ಹೊಲ ಗದ್ದೆಗಳು, ಅಭ್ಯಾಸ ಬಲದಲ್ಲೇ. ಈಗ ಲೈಟ್ ಇಲ್ಲದೆ ರಾತ್ರಿ, ನಾನು ಒಂದು ಘಟನೆ ನಡೆದದ್ದು ತುಂಬ ಇದೆ ನನ್ನ ಇದರಲ್ಲಿ. ಒಂದು ಕಡೆ ಜೊತೆ ನಡ್ಕೊಂಡು ಹೋದೆ, ರಾತ್ರಿ ಹೋಗ್ತಾ ಇದ್ದೇನೆ ಹುಣಿಯಲ್ಲಿ, ಗದ್ದೆ ಹುಣಿಯಲ್ಲಿ ಅವ್ರ ಜೊತೆ ಹೋಗ್ತಾ ಇರುವಾಗ ಕೇಳಿದ್ದೆ, ನೀವು ರಾತ್ರಿ ಇದರಲ್ಲಿ ಬರುವಾಗ ಲೈಟ್ ಇಲ್ಲ ಏನಿಲ್ಲ, ನೀವು ಹೇಗೆ ಬರ್ತೀರಿ? ಸಾರ್, ನಾವು 40 ವರ್ಷದಿಂದ ಇದ್ದೇವೆ, ನಮಗೆ ಭಯ ಇಲ್ಲ, ಅಭ್ಯಾಸ ಅಂತ ಹೇಳಿದೆ. ನಾನು ಪಟ್ಟ ಮೊಬೈಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ, ಎಂತ ಹಾವು ನೋಡ್ಬೋದು ಅಂತೇಳಿ ಹೇಳಿದವ್ರು ನನ್ನ ಹತ್ರ ಮಾತಾಡಿದವರ ಮಗನಿಗೆ ಹಾವು ಕಚ್ಚಿದೆ, ರಸ್ಸಲ್ ವೈಪರ್ ಕಚ್ಚಿದೆ ಕನ್ನಡಿಯು, ಅದೇ ದಾರಿಯಲ್ಲಿ. ನಮ್ಮ ಎಕ್ಸ್ಪೀರಿಯನ್ಸು ಕೆಲವೊಮ್ಮೆ ಅಭ್ಯಾಸ ಬಲ ಕೆಲವೊಮ್ಮೆ ಅನಾಹುತ ಮಾಡಿಬಿಡ್ತದೆ. ಯಾಕಂದರೆ ಆ ಹುಣಿಯಲ್ಲಿ ಬರುವಾಗ ಕಪ್ಪೆಯನ್ನು ಬೇಟೆಯಾಡಲಿ ಕನ್ನಡಿಯೋ ಬಂದು ಕಾದು ಕೂತ್ಕೊಂಡಿರ್ಬೋದು, ಅದರ ನಡುವೆ ನಾವು ಮಧ್ಯ ಪ್ರವೇಶ ಮಾಡಿದ್ದು ಗೊತ್ತಾಗದೆ ಹಾವು ತಪ್ಪೆ ಅಂತ ತಿಳ್ಕೊಳ್ತದಂದರೆ ಇದು ಕಪ್ಪೆ ಅಲ್ಲ, ಇದು ಮಸ್ತಿ. ಈ ಕೃಷಿಕರು ಏನು ಮಾಡಬೇಕಂದ್ರೆ ಆ ವಲಯದಲ್ಲಿ ಏನಾದರೂ ಕಟಾವು ಅದು ಇದು ಮಾಡೋದಕ್ಕಿಂತ ಮೊದಲು ಉದ್ದದ ಕೋಲ್ ತಗೊಂಡು ಸ್ವಲ್ಪ ಆ ಜಾಗವನ್ನು ಜಾಲಾಡಿಸ್ಬೇಕು, ಹೊಡೆಯೋದು ಬಡಿಯೋದು ಮಾಡಿದರೆ ಆ ರೀತಿ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಅಲ್ಲಿ ಇದ್ದಂಥ ಹಾವುಗಳು ಅಲ್ಲಿಂದ ಪ್ರವೇಶ ಮಾಡುವಾಗಲೇ ಸುಮಾರು ದೂರಕ್ಕೆ ಹಾವುಗಳಿಗೆ ಗೊತ್ತಾಗ್ಬಿಡ್ತದೆ. ವಾಸನೆ ಮೂಲಕ ಇಂಥ ಜೀವಿಯನ್ನು ನಾಲಿಗೆ ಮೂಲಕ ತಗೊಳ್ತವೆ, ಮನುಷ್ಯ ಬರ್ತಾ ಇದ್ರೆ ಅಲ್ಲಿಂದ ಅವನ ವಾಸನೆ ಕಡಿಮೆ ಇರುವಷ್ಟು ಜಾಗಕ್ಕೆ ದೂರ ಓಡಿ ಹೋಗ್ತವೆ. ಅವುಗಳಿಗೆ ಗೊತ್ತಾಗುವಂಥ ಎಲ್ಲ ವ್ಯವಸ್ಥೆ ಇರುವುದು ನಾಲಿಗೆಯಲ್ಲಿ. ಹೌದು. ಆಮೇಲೆ ಈಗ 2 ಬಾರಿ ಹಾವು ಕಚ್ಚಿದೆ, ವಿಷದ ಹಾವುಗಳು ಕಚ್ಚಿವೆ, 11 ಬಾರಿ ನಾಗರಹಾವು ಕಚ್ಚಿದೆ, 1 ಬಾರಿ ಕಡಂಬಾಳ ಕಚ್ಚಿದೆ, 1 ಬಾರಿ ಕಾಳಿಂಗ ಸರ್ಪ ಸ್ಕ್ರಾಚ್ ಆಗಿದೆ. ಈ 13 ಬಾರಿನ ಕಡಿತಗಳಲ್ಲೂ ಕೂಡ ನಾನೊಂದು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ನಾನೇ ಕಾರ್ ಡ್ರೈವಿಂಗ್, ನಾವು ಮೊದಲು ಮಾಡಬೇಕಾದ ಕೆಲಸ ತಕ್ಷಣ 3-4 ನಿಮಿಷದ ಒಳಗೆ, ಈಗ ಕೈಗೆ ಕಚ್ಚಿದರೆ, ಹಸ್ತಕ್ಕೆ ಕಚ್ಚು ಅಥವಾ ಗಾಯದ ಮೇಲಿನಿಂದಲೇ ತೊಡೆಯವರೆಗೆ ಬ್ಯಾಂಡೇಜ್ ಮಾದರಿಯಲ್ಲಿ ಬಟ್ಟೆಯನ್ನು ಸುತ್ತಕೊಂಡು ಬರುವುದು. ಬಿಗಿಯಾಗಿ ಕಟ್ಟಬೇಕು? ಅಲ್ಲ, ಮಧ್ಯಮ ಬಿಗಿತದಲ್ಲಿ ಕಟ್ಟಬೇಕು. ಬಿಗಿ ಕಟ್ಟಲೇಬಾರದು, ಮತ್ತು ಒಂಟಿ ಹಗ್ಗ ಇದೆಯಲ್ಲ, ಒಂಟಿ ಹಗ್ಗದಿಂದ ಯಾವತ್ತೂ ಕಟ್ಟು ಹಾಕುವುದು ತಪ್ಪು ಕ್ರಮ. ಈ ಬ್ಯಾಂಡೇಜ್ ಮಾದರಿಯಲ್ಲಿ ಮಧ್ಯಮ ಅದನ್ನು ಕಟ್ಟುವುದು, ಕಟ್ಟಿದ ನಂತರ ಕಚ್ಚಿದ ನಂತರ ಆ ವ್ಯಕ್ತಿ ಓಡಾಡಬಾರ್ದು. ಯಾಕೆ ಓಡಾಡಬಾರ್ದು ಅಂದರೆ, ಕಚ್ಚಿ ಅವನು ಓಡಾಡಲಿಕ್ಕೆ ಶುರು ಮಾಡಿದರೆ ರಕ್ತ ಪರಿಚಲನೆ ವೇಗ ಆಗಿ ಅದರ ಜೊತೆ ವಿಷ ಬೆರೆತು ಅವನಿಗೆ ಹಾರ್ಟಿಗೆ ಹೋಗಲ್ಲ, ಸಮಯ ಇದೆ, ಹಾಗಂತ ಕಾಯಲಿಕ್ಕಿಲ್ಲ. ಕಚ್ಚಿತ್ತು 2-3 ನಿಮಿಷದೊಳಗೆ ಆ ಭಾಗವನ್ನು ಕಟ್ಟುವುದು ಹಾವಿನ ಕಡಿತದಲ್ಲಿ ನಾನು ಮೆನ್ಷನ್ ಮಾಡೋದಿಲ್ಲ. ಯಾಕಂದರೆ ಅದರ ಬಗ್ಗೆ ಅಧ್ಯಯನ ಆಗಿದೆ, ತುಂಬ ವಿಚಾರಗಳು ಇದ್ದೀವಿ. ಹಾವಿನ ಕಡಿತಕ್ಕೆ ಮಾತ್ರ ನಾನು ಮಾತಾಡ್ತಿದ್ದೇನೆ, ನಾಟಿ ಔಷಧಿ. ಹಾವಿನ ಕಡಿತಕ್ಕೆ ಪರಿಣಾಮಕಾರಿ ಔಷಧಿ ಈಗ ಅಂದರೆ ಪ್ರಾಣ ರಕ್ಷಣೆಯ ದೃಷ್ಟಿಯಲ್ಲಿ ಅಲೋಪತಿ, ಇಂಗ್ಲೀಷ್ ಔಷಧಿ. ಇಲ್ಲಿ ಹೋದರೆ ನಾಗರ ಹಾವುಗಳು ಮತ್ತು ಈ ಹಾವುಗಳು ಕಚ್ಚಿದರೆ ಸಾವು ಸಂಭವಿಸಬಹುದು. ಹಾಗಾಗಿ ಈ 4 ಹಾವುಗಳ ವಿಷಕ್ಕೂ ಈ ಆಸ್ಪತ್ರೆಗೆ ಹೋಗಿ ಮಲ್ಕೊಳ್ಳೋದು ಮಾತ್ರ ಒಂದು. ಅಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ, ರಕ್ತ ಪರೀಕ್ಷೆಯಲ್ಲಿ ವಿಷದ ಅಂಶ ಇದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ವಿಷದ ಅಂಶ ಇದ್ದರೆ ESV ಅಂತ ಹಾಕ್ತಾರೆ, ಆ್ಯಂಟಿ ಸ್ನೇಕ್ ವೆನಮ್ ಸಿರಮ್ ಅಂತ ಹಾಕ್ತಾರೆ. ಇದು ಸೇಫ್, ಸ್ವಲ್ಪ ಹಣ ಖರ್ಚಾಗುತ್ತೆ, ಅದು ಈಗಿನ ವ್ಯವಸ್ಥೆ. ಅದು ಬಿಟ್ಟರೆ ಈ ಯಾಕಂದರೆ ಸ್ವಲ್ಪ ಸಮಯ ತಡ ಆದರೆ ಆ ಕಚ್ಚಿದ ಭಾಗ ಸ್ವೆಲ್ಲಿಂಗ್ ಬರೋದ್ರಿಂದ ಉಂಗುರ ಆಗಲಿ, ವಾಚ್ ಆಗಲಿ, ಗೆಜ್ಜಾಗಲಿ ತೆಗಲಿಕ್ಕೆ ಇನ್ನೊಂದು ಸಮಸ್ಯೆ ಬರ್ತದೆ. ತೆಗೆದು ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು. ಇದು ಯಾರೂ ಕೂಡ ಹಾವು ಕೋದು 2 ಗಂಟೆ ಇರ್ಬೋದು, ಅದು ಆ ಹಾವಿಗೆ ಈ ಮನುಷ್ಯ ಎಷ್ಟು ಪ್ರಮಾಣದ ನೋವು ಮಾಡಿದ್ದಾನೆ. ಉದಾಹರಣೆಗೆ ನಾನೇ ಇದ್ದೇನೆ, 13 ಬಾರಿ ಕಚ್ಚಿ ನಾನೇ ಡ್ರೈವ್ ಮಾಡಿಕೊಂಡು ಅಡ್ಮಿಟ್ ಆಗಿ ನಾನು ಬರ್ತಾ ಇದ್ದೆ. ಹಾಗೆ ಈಗ ವಿಷ, ಯಾವ ಹಾವಿನ ವಿಷ ಈಗ ಒಂದು ಕಡಿತ ಆದರೆ ಅದರ ಒಂದು ದುಷ್ಪರಿಣಾಮ ತಕ್ಷಣಕ್ಕೆ ವೈಪರ್ ಅಂತ ತಿಳ್ಕೊಳ್ಳಿ, ಕನ್ನಡಿ ಹಾವು ಅಂತ ತಿಳ್ಕೊಳ್ಳಿ. ಅದು ಸರಿ ನೋವು ಮಾಡಿದ್ದಾನೆ ವ್ಯಕ್ತಿ, ಸರಿ ತುಳಿದಿಟ್ಕೊಂಡಿದ್ದಾನೆ, ಆವಾಗ ತುಂಬದಲ್ಲಿ ಆ ಭಾಗ ಒಂದೆರಡು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹೌದು, ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಕೆಂಪಾಗುತ್ತೆ ಮೊದಲು, ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಹಾಗೆ ಗ್ಯಾಂಗ್ರೀನ್ ಆಗ್ತಾ ಹೋಗ್ತದೆ, ಸ್ವಲ್ಪ ಸ್ವಲ್ಪ ಟಿಶ್ಯೂ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಸ್ವಲ್ಪ ಪ್ರಮಾಣದ ವಿಷ ಇಂಜೆಕ್ಟ್ ಆಗಿದೆ ಅದರಿಂದ, ಆದರೆ ಅದರ ಕ್ರಿಯೆ ಸ್ವಲ್ಪ ತಡ ಆಗಿರ್ತದೆ. ಹೀಗೆ ನೋವಾದ ಅದೇ ನಾನು ಹಾಗೆ ಹೇಳಿದಾಗ ಎಷ್ಟು ಬೇರೇನಾದರೂ ವಿಧಾನ ಇದೆಯಾ? ವಿಷದ ಹಾವುಗಳಿಗೆ ದವಡೆ ಹಲ್ಲುಗಳಂತೇಳಿ 60-70 ದವಡೆ ಹಲ್ಲುಗಳಿರ್ತವೆ, ಅದ್ರ ಜೊತೆ 4 ಇರ್ಬೋದು. ಕಚ್ಚುವಾಗ ದವಡೆ ಹಲ್ಲನ್ನು ಬಳಸ್ಕೊಂಡು ವಿಷದ ಹಲ್ಲನ್ನು ಇಂಜೆಕ್ಟ್ ಮಾಡ್ತವೆ, ಡೈರೆಕ್ಟ್ ಹಾಗೆ ಮಾಡ್ತವೆ. ಪ್ರತಿ ಸಾರಿ ಕಡಿತ ಆದಾಗಲೂ ಕೂಡ ವಿಷ ಬಿಡಬೇಕು ಅಂತ ಇದೆಯೋ ಅಥವಾ ಇಲ್ಲದೆ ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಹಾವು ಯಾವುದೋ ಮೂಡಲ್ಲಿ ಇರ್ತದೆ, ಅಂದರೆ ಬೇಟೆ ಆಡುವ ಆಲೋಚನೆಯಲ್ಲಿ ಇಲ್ಲ, ಅದು ಅದು ಇವನು ಗಮನಿಸದೇ ಇಲ್ಲ, ಅದು ನಮಗೆ ಕಚ್ಚಿಬಿಡ್ತದೆ ಪಕ್ಕನೆ. ಕಚ್ಚಿದಾಗ ನಾವು ಕಾಲು ಎಳ್ಕೊಂಡು ಬಿಡ್ತೀವಿ ಹಲ್ಲು ಗಾಬರಿಯಲ್ಲಿ, ಅದು ಡ್ರೈ ಬೈಟ್ ಅಂತ ಕರೆಯಲ್ಪಡ್ತದೆ. ಆ ಡ್ರೈ ಬೈಟ್ ಏನಂದರೆ ಹಲ್ಲು ಚುಚ್ಚಿದೆ, ವಿಷ ಇಲ್ಲ, ಅಪಾಯ ಇಲ್ಲ, ಹೊರಗೆ ಹೋಗ್ಬೋದು, ಕಡ್ಡಾಯವಾಗಿ ಹೋಗಲೇಬೇಕು. ಇನ್ನು ರಾತ್ರಿ ಯಾವುದೇ ಕಚ್ಚಿದ್ರು ದಾರಿಯಲ್ಲಿ ಬರೋ ಏನೋ ಒಂದು ಕಚ್ಚಿರ್ತವೆ, ಹಾಗಾಗಿ ಸಂಶಯ ಇದ್ರೆ ಪಕ್ಕನೆ ನಾನು ಹೇಳಿದಂತ ಫಸ್ಟ್ ಏಡ್ ಅನ್ನ ಮಾಡ್ಕೊಳ್ಳೋದು, ಸಮೀಪದ ಆಸ್ಪತ್ರೆಗೆ. ಅಥವಾ ಕೃಷಿಕರು ಆ ಈ ಒಂದು ಹಾವುಗಳ ಬಗ್ಗೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಜೊತೆಗೆ ಅವುಗಳನ್ನ ಉಳಿಸುವಂತಹದ್ದು ನಮ್ಮ ಕರ್ತವ್ಯ ಕೂಡ ಹೌದು ಎನ್ನುವಂತಹ ಮಾತನ್ನ ಹೇಳಿದಿರಿ. ತುಂಬಾ ಸಂತೋಷ, ವಿವರವಾದಂತಹ ಮಾಹಿತಿ. ಇದುವರೆಗೆ ರೈತ ಸ್ನೇಹಿ ಹಾವುಗಳು ಈ ಕುರಿತು ಹವ್ಯಾಸಿ ಉರಗತಜ್ಞ ಗುರುರಾಜ್ ಸನಿಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿ ಕ್ವಿಂಟಾಲಿಗೆ 31,000 - 38,500, ಕೋಕಾ ಕ್ವಿಂಟಾಲಿಗೆ 22,000 - 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 12,000 - 15,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 2,850 - 2,950 ರೂಪಾಯಿ, IR8 ಕ್ವಿಂಟಾಲಿಗೆ 2,900 - 3,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 - 4,100 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 - 4,000, ಕಾಳುಮೆಣಸು ಕ್ವಿಂಟಾಲಿಗೆ 38,000 - 48,000, ಬಾಳೆಕಾಯಿ ಮೈಸೂರು 4,000, ಗಾಳಿ ಕ್ವಿಂಟಾಲಿಗೆ 3,000 - 3,500 ರೂಪಾಯಿ. ನೇನ್ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೋಹನ್, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯಾ ಇರಬಹುದು. ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕನಕದಾಸರ ರಚನೆ ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಹರಿ ನಿನ್ನ ಚರಣಗಳ ಇತು ಬೇಳುವೆನಯ್ಯ, ತ್ವರೆದು ಜೀವಿಸಬಹುದೇ. ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ, ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾ